ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಕೇಳೋಣ ಪಶುಪಾಲನೆ ಆಧಾರಿತ ನಾಟಕ ಬಿತ್ತಿದಂತೆ ಬೆಳೆ. ರಚನೆ ಡಾಕ್ಟರ್ ಮುರಳೀಧರ್ ಕಿರಣ್ ಕೇರಿ, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಪಶುಪಾಲನೆ ಆಧಾರಿತ ನಾಟಕ ಬಿತ್ತಿದಂತೆ ಬೆಳೆ. ರಚನೆ ಡಾಕ್ಟರ್ ಮುರಳೀಧರ್ ಕಿರಣ್ ಕೆರೆ, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಕೇಳಿ ನಾಟಕ ಬಿತ್ತಿದಂತೆ ಬೆಳೆ. ಕಾಲಿಕ್ಕಲಿ ಕಿಲ ಕಿಲನೆ ನಗಲಿ, ಹಸುಗಂಧನ ತುಂಟಾಟ ಮನೆಯ ತುಂಬಿರಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ. ಹಸುಗರುಗಳ ಚಲ್ಲಾಟ ಹಟ್ಟಿಯ ತುಂಬಿರಲಿ, ಹಸುಗರುಗಳ ಚಲ್ಲಾಟ ಹಟ್ಟಿಯ ತುಂಬಿರಲಿ, ಹಾಲಿರಲಿ ಮೊಸರಿರಲಿ ಪೆಣ್ಣೆ ತುಪ್ಪಗಳಿರಲಿ, ಹಾಲಿರಲಿ ಮೊಸರಿರಲಿ ಪೆಣ್ಣೆ ತುಪ್ಪಗಳಿರಲಿ, ಹಸನಾದ ಹೈನು ಮನೆಯ ತುಂಬಿರಲಿ, ಹಸನಾದ ಹೈನು ಮನೆಯ ತುಂಬಿರಲಿ. ಅಂಬೆ ಗಾಲಿಕ್ಕಲಿ ಕಿಲ ಕಿಲನೆ ನಗಲಿ, ಹಸುಗಂಧನ ತುಂಟಾಟ ಮನೆಯ ತುಂಬಿರಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ. ಜೀವಕ್ಕೆ ಆರೋಗ್ಯದ ಕಳೆ ಇರಲಿ, ತಿಂದುಂಡ ಜೀವಕ್ಕೆ ಆರೋಗ್ಯದ ಕಳೆ ಇರಲಿ, ಕರುಣೆ ಕಾಳಜಿ ಇರಲಿ ಪ್ರಾಣಿಗಳಲ್ಲಿ ದಯೆ ಇರಲಿ, ಕರುಣೆ ಕಾಳಜಿ ಇರಲಿ ಪ್ರಾಣಿಗಳಲ್ಲಿ ದಯೆ ಇರಲಿ, ಸಮಪಾಲು ಸಮಪಾಳು ಮಂತ್ರವೇ ಆಗಲಿ, ಸಮಪಾಲು ಸಮಬಾಳು ಮಂತ್ರವೇ ಆಗಲಿ. ಅಂಬೆ ಗಾಲಿಕ್ಕಲಿ ಕಿಲ ಕಿಲನೆ ನಗಲಿ, ಹಸುಗಂಧನ ತುಂಟಾಟ ಮನೆಯ ತುಂಬಿರಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ, ಚಂದನೆ ನೆಗೆಯಲಿ ಬಾಲವೆತ್ತಿ ಓಡಲಿ. ಏನ ತಂಗಿ, ನಿನ್ನ ರಾತ್ರಿಲಿಂದ ಬಾಳ ಕುಣಿಲಿಕತ್ತಿವಿ, ಕಣ್ಣು ಬೇರೆ ಹಿಂಗ್ ಹೊಳಿಲಿಕತ್ತವ, ಏನ್ ವಿಷಯ ಅಂತೀನಿ? ಏನಿಲ್ಲ ಅಕ್ಕ, ಮನ್ಸಿಗೆ ಒಂಥರ ಅನ್ಸದ, ಅದಕ್ಕ ಸ್ವಲ್ಪ ಕುಣಿಬೇಕು ಅನಿಸ್ತು. ಅಲ್ಲ ತಂಗಿ, ನಾ ನಿನ್ಗಿಂತ 2 ವರ್ಷ ಮೊದಲು ಹುಟ್ಟದಾಕಿ, ನನ್ನ ಹತ್ರನೇ ವಿಷಯ ಮುಚ್ಚಿರ್ತೀಯೇನು? ನನಗೇನು ಗೊತ್ತಾಗಿಲ್ಲ ಅನ್ಕೊಂಡೆ? ಹೋಗಯ್ಯಕ್ಕ, ನಿಂಗ್ ಗೊತ್ತಿದ್ರು ನನ್ ಬಾಯಿ ಬಿಡಿಸ್ಲಿಕ್ ನೋಡ್ತೀಯಲ್ಲ, ಬಾಳ ಜೋರಿದ್ದಿ ಬಿಡು ನೀನು. ನಂಗ್ ಗೊತ್ತು ನನ್ ತಂಗಿ ಬೇದಿಗೆ ಬಂದಾಳ ಅಂತ, ನೀನೇ ಬಜಾರಿ ಹಂಗ ಬಾಯಿ ಬಿಟ್ಟು ಹೇಳ್ತಿ ಅಂತ ಕಾಯ್ಕೊಂಡ್ ಕುಂತಿದ್ದೆ. ಅದೇಕ ಮುಂಜಾನೆ ಹಾಲ್ ಕರೆ ಮುಂದ ಅಮ್ಮೋರಿ ಹಂಗ ಕತ್ತಿ ಬದ್ದಂಗ್ ಬದ್ದಿ. ನಾವು ಸಾಧು ಪ್ರಾಣಿಗಳು ಅನ್ಸ್ಕೊಂಡವ್ರು, ಸುಮ್ ಸುಮ್ನೆ ಒದೆಯೋದು ತಪ್ಪಲೇನ ತಂಗಿ? ಏನ್ ಮಾಡೋದಕ್ಕ, ನಮಗ್ ಹಿಂಗ ಕೊಟ್ಟಿಗೆ ಒಳಗ ಕಟ್ಟ ಹಾಕೋ ಮಾಲಕರು ನಮ್ ಬೇಕು ಬೇಡ ಎಲ್ಲ ವಿಚಾರಿಸ್ಬೇಕಲ್ಲೇನು. ಹೊತ್ತೊತ್ತಿಗ ಹಿಂಡಿ ಹುಲ್ಲ ನೀರ ಅಂತ ಕೊಟ್ಕೊಂಡು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರಲ್ಲ ನಮ್ಮ ಯಜಮಾನ್ರು. ಏನೋ ಹೊರಗ ಮೇಯಕ್ ಬಿಡಂಗಿಲ್ಲ ಅಷ್ಟೇ. ಒಂಥರ ಬಂಧನ ಅನ್ನೋದ್ ಬಿಟ್ರೆ ಮತ್ತೇನ್ ತೊಂದ್ರೆ ಐತ್ ಹೇಳ ತಂಗಿ? ಏನೇ ಅಕ್ಕ, ನಿನಗೂ ಗೊತ್ತಿದ್ದು ಗೊತ್ತಿದ್ದು ಹಿಂಗ್ ಹೇಳ್ತೀಯಲ್ಲ, ಬರೀ ಹೊಟ್ಟೆ ಬಂದ್ ಕೊಟ್ರ ಆಯ್ತೇನು? ನಮ್ ಬೈಕೇನು ಈಡೇರಿಸ್ಬೇಕಲ್ಲೇನು. ನೋಡು, ನಾ ಹಡದು 1 ವರ್ಷ ಆಗಕತ್ತು. ನಂಗ ಮತ್ತೆ ತಾಯಾಗ್ಬೇಕು ಅನ್ಸಕತ್ತದ. ನನ್ ಕೂಸು ಪಚ ಪಚ ಅಂತ ಹಾಲು ಕುಡಿಬೇಕು, ಅದ್ರ ಮೈ ಎಲ್ಲ ಪ್ರೀತಿಲಿಂದ ನೆಕ್ಕಿ ಖುಷಿ ಅನ್ಭೋಗಿಸ್ಬೇಕು. ತಂಬಗಿ ಗಟ್ಲೆ ನನ್ ಹಾಲ್ ನೋಡಿ ಅಮ್ಮರು ಖುಷಿಯಾಗಿ ನನ್ ಮೈ ತಡಬೇಕು ಅನಿಸ್ತದ. ಯಾವ್ದಕ್ಕೂ ಗಂಡು ಜೋಡಿ ಬೇಕಲ್ಲೇನ ಯಾಕ? ಹೊರಗ ಮೇಹ ಕರೆ ಬಿಟ್ಟಿದ್ರ ನನ್ ಬಾಯ್ ಫ್ರೆಂಡ್ ಹೊರಿ ಜೋಡಿ ಕೂಡ್ತಿದ್ದೆ, ಇಲ್ಲಾಂದ್ರ ದವಾಖಾನೆಗೆ ಒಯ್ದು ಇಂಜೆಕ್ಷನ್ ಅರೆ ಮಾಡಿಸಿದ್ರ ಗಬ್ಬ ಕಟ್ಕೋತಿದ್ದೆ. ತಪ್ಪು ನಿಂದೆ ಬಿಡ ತಂಗಿ, ಮನೆಯವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ನೀ ಹೀಟಿಗೆ ಬಂದಿದೀಯ ಅಂತ? ನೀ ಜೋರಾಗಿ ಒದ್ರದ್ರೆ ಎಲ್ಲಾರ್ಗೂ ಗೊತ್ತಾಗ್ತೈತಿ. ಆಗ ನಿಂಗ ಒಂದ್ ವ್ಯವಸ್ಥೆನೂ ಮಾಡ್ತಿದ್ರು. ಅದ ನನ್ ಸಮಸ್ಯೆ ನೋಡಯ್ಯಕ್ಕ, ಬೆದಿಗ್ ಬಂದಾಗ ನನ್ ಒದರ್ಲಿಕ್ ಬರಂಗೇ ಇಲ್ಲ, ನನ್ ಸ್ವಭಾವನೇ ಹಿಂಗ, ಬದಲಾಯಿಸ್ಲಿಕ್ಕೆ ಆಗಂಗಿಲ್ಲ. ಅದ ದೊಡ್ಡ ಚಿಂತೆ ಆಗ್ಯದ ನಂಗ. ಹಗ್ಗ ಕಿತ್ಕೊಂಡು ಎಲ್ಲರೇ ಓಡ್ ಹೋಗಮೇ ಅನ್ಸ್ತದ. ತಂಗಿ ಜೋರಾಗಿ ಕೂಗುವೆ ಬಂದಾಗ ಬೆನೆಗೆ, ತಂಗಿ ಜೋರಾಗಿ ಕೂಗುವೆ ನಾ ಬಂದಾಗ ಬೆನೆಗೆ. ಅದನರಿತು ಯಜಮಾನ್ರು ನನ್ನ ಕೂಡಿಸಿದರು ಹೊರಿಗೆ, ಅದನರಿತು ಯಜಮಾನ್ರು ನನ್ನ ಕೂಡಿಸಿದರು ಹೊರಿಗೆ. ತಂಗಿ ಜೋರಾಗಿ ಕೂಗುವೆ ನಾ ಬಂದಾಗ ಬೆನೆಗೆ, ಇರೋದಿಲ್ಲ ಅದಕ್ಕೆ ಸಾಕೋರಿಗೂ ಗೊತ್ತಾಗಂಗಿಲ್ಲ. ನೋಡಕ್ಕ ನಾನು ಮೂರು, ನೋಡಕ್ಕ ನಾನು ಮೂರು, ನೋಡಕ್ಕ ನಾನು ಮೂರು, ವಾರಕ್ಕೊಮ್ಮೆ ಬೆನೆಗೆ ಬರ್ತೀನಿ, ಹಾಲು ಕೊಡಲು ತಂಟೆ ಮಾಡ್ತೀನಿ, ಹಾಲು ಕೊಡಲು ತಂಟೆ ಮಾಡ್ತೀನಿ. ನೋಡಕ್ಕ ನಾನು ಮೂರು, ನೋಡಕ್ಕ ನಾನು ಮೂರು, ನೋಡಕ್ಕ ನಾನು ಮೂರು, ವಾರಕ್ಕೊಮ್ಮೆ ಬೆನೆಗೆ ಬರ್ತೀನಿ, ಮಾ ನೋಡಿ ಅದಕ್ಕೆ ಬೇಜಾರಿಂದ ಒತ್ಬಿಟ್ಟೆ ಅಮ್ಮವರಿಗೆ ನೋಡಕ್ಕ ನಾನು ಮೂರು ನೋಡಕ್ಕ ನಾನು ಮೂರು ನೋಡಕ್ಕ ನಾನು ಮೂರು ವಾರ ಒದೆಯೋದಾದ್ರ ನಮಗೂ ಕತ್ತಿ ಜಾತಿಗೂ ಏನ್ ವ್ಯತ್ಯಾಸ ತಂಗಿ? ಅಯ್ಯ ನನ್ ಕಷ್ಟ ನಂಗ ಅಯ್ಯಕ್ಕ, ಒಂದ್ ಕಡೆ ನನ್ ಹೀಟು ವೇಸ್ಟ್ ಆಗಕತ್ತೆ, ಇನ್ನೊಂದ್ ಕಡೆ ಹಾಲು ಕಮ್ಮಿ ಆಗಕತ್ತದ. ಹಾಲು ಬತ್ತಿದ ಮ್ಯಾಲ ಬರಡು ಅಂತ ಯಜಮಾನ ನನಗೆ ಯಾರಿಗಾರ ಮಾರಿಬಿಡ್ತಾನ. ಒಟ್ನಾಗ ನನ್ ಹಣೆ ಬರ ಈಟೆ ಹತ್ ನೋಡಯ್ಯಕ್ಕ. ಬಹಳ ವಿಚಾರ ಮಾಡ್ಬೇಡ ತಂಗಿ, ಎಲ್ಲರಿಗೂ ಒಂದ್ ಕಾಲ ಬಂದೇ ಬರ್ತದ. ಎಷ್ಟು ಬ್ಯಾನಲಿ ಕತ್ತಿದು ರೀ ಇಲ್ಲಿ ನೋಡ್ರಲ್ಲಿ ಈ ಆಕಳ ಚಂದ್ರಿ ಹೆಂಗ್ ಓದಿತ್ತು ಅಂತ. ನನ್ ಕೈಯಾಗಿನ ಬಳಿ ಎಲ್ಲ ಹೆಚ್ಚಿ ನನ್ ಕೈಗೆ ಗಾಯಾಗಿ ರಕ್ತ ಬರ್ಲಿಕತ್ತದ. ಯಾವತ್ತು ಹಿಂಗ ಮಾಡಿರ್ಲಿಲ್ಲ ಇದು. ಇವತ್ ಯಾಕೋ ಏನೋ ಒದ್ ಬಿಡುತ್ತೆ ಚಂದ್ರಿ. ಏನು ಆಕಳ ಚಂದ್ರಿ ನಿನಗ ಓದಿತ? ಹ್ಮ್. ಬಾರ್ಕೋಲದಿಂದ ಎರಡು ಹೇರ್ಬೇಕಿತ್ತು ಅಲ್ಲ, ತಿಂದು ತಿಂದು ಸೊಕ್ಕ ಬಂದಂಗ ಕಾಣಿಸ್ತದ. ಅದಕ್ಕ ನನ್ನ ಹೆಂಡತಿ ಭಾಗಿಗೆ ಒದಿಯೋದು ಅಂದ್ರೆ ಆಟನ? ಅದೆಲ್ಲ ಬಿಡ್ರಿ, ಒಂದೆರಡು ದಿನ ನೀವೇ ಹಾಲು ಬಿಟ್ಕೋರಿ. ನನಗ ಕೈಗೆ ಬಹಳ ಬ್ಯಾನ್ ಆಗ್ಲಿಕತ್ತದ. ಅಲ್ಲ ಮರೈತಿ, ಅದೊಂದು ಕೆಲಸ ಹೇಳಬೇಡ ನೋಡು. ನಿನಗ ಕೈ ಮುಗಿದು ಕೇಳ್ಕೋತೀನಿ, ಬ್ಯಾರೆ ಏನಾದ್ರೆ ಹೇಳು, ಗಣಸಿನ ಹಂಗ ಮಾಡಿ ತೋರಿಸ್ತೀನಿ. ಇರ್ಲಿ ಇರ್ಲಿ, ಕೈ ತಾ ಸ್ವಲ್ಪ ಎಷ್ಟು ರಕ್ತ ಹೊಂಟದಲ್ಲ, ಅಲ್ಲ ಬಹಳ ಬ್ಯಾನ್ ಐತೆ ನಿನಗೆ. ಈಗ ಇಲ್ಲಿ ಮಲಾಮದ ಹಸ್ತೀನ. ಏನಂತಿನಿದು ಮುಂಜು ಮುಂಜಾನೆ ಗಂಡ ಹೆಣ್ತಿದೇನೋ ಪ್ರೈವೇಟ್ ಮಾತನಾಡದಂಗ ಕಾಣಿಸ್ತವ. ಅಲ್ಲ ಬಾ ಅಪ್ಪಣ, ಏನ ಶಿವ ಪೂಜೆ ಒಳಗ ಕರಡಿ ಬಿಟ್ಟಂಗ ಆತೀರಪ್ಪ ನಾ ಬಂದು? ನೀನು ಭಾರಿ ವೆಂಕಣ್ಣ. ವೆಂಕಣ್ಣ ನೀನು ಭಾರಿ ಮಾತಾಡೋಪ್ಪ, ಕಣ್ಣಿಗೆ ಕಂಡಿದ್ದು ಹೇಳ್ದನಪ್ಪ. ಬಾ ಬಾ ಒಳಗ್ ಬಾ ಒಳಗ್ ಬಾ. ಅಲ್ವಾ ನಾವೇನ್ ಹೊಸದಾಗಿ ಲಗ್ನ ಆದವ್ರ ಏನ್ ಪ್ರೈವೇಟ್ ಆಗಿ ಮಾತಾಡ್ಲಿಕ್ಕೆ? ಈಗ ಭಾಗಿಗೆ ಕೈಗೆ ಸ್ವಲ್ಪ ಗಾಯಾಗಿ ರಕ್ತ ಬರ್ಲಿಕ್ ಹತ್ತಿತ್ತಪ್ಪ, ಅದಕ್ಕೆ ಮಲಾಮ ಸವರ್ಲಿಕ್ ಹತ್ತಿದ್ದೆ ನೋಡು. ಅಲ್ಲ ಮುಂಜು ಮುಂಜಾನೆದ್ದು ಗಾಯ ಆಯ್ತು ಭಾಗಕ್ಕ ಅಂತಂದ್ರ ನನ್ಗೇನೋ ಡೌಟ್ ಬರ್ಲಿಕ್ ಹತ್ತದ. ಗಂಡ ಹೆಂಡತಿ ಜಗಳ ಯಾಕಾಯ್ತು ಹೆಂಗಾಯ್ತು ಅಂತ ಭಾರಿ ಕೇಳೋಬಿಡಪ್ಪ. ಇಲ್ಲ ವೆಂಕಣ್ಣ, ಇವ್ರ ಹತ್ರ ಏನ್ ಜಗಳ ಮಾಡೋದು? ಹಿಂಗಂತೆ ನಮ್ ಚಂದ್ರಿ ಆಕಳ ಅದ ಯಾಕೋ ಮುಂಜ ಮುಂಜಾನೆ ಹಾಲು ಬಿಟ್ಕೊಂಡ್ ಮುಂದ ಓದಿತ್ತಪ್ಪ, ಅದಕ್ಕ ಸ್ವಲ್ಪ ಗಾಯಾಗಿ ರಕ್ತ ಬರ್ಲಿಕ್ಕತ್ತದ. ಅಲ್ಲ ಅದೇನು ಚಂದ್ರಿ ಮೊದಲಿಂದ ಓದಿತ್ತೋ ಹೆಂಗ ಅಂದಂಗ ಸ್ವಲ್ಪ ದನಗಳ ಸ್ವಭಾವನೆ ಹೆಂಗಿರ್ತದ? ಇಲ್ಲ ವೆಂಕಣ್ಣ, ನಮ್ಮ ಚಂದ್ರಿ ಬಹಳ ಸಾಧು ಅದ, ಕಾಲ್ ಸಹಿತ ಎತ್ತಂಗಿಲ್ಲದು. ಹೌದ್ ಹೌದು, ಅಷ್ಟ ಸಾಧು ಅದ. ಅದು ಯಾಕೋ ಇವತ್ತ ಜೋರಾಗಿ ಕಾಲ್ ಜಾಡಿಸಿ ಓದಿತ್ತು, ಬಳಿ ಎಲ್ಲ ಹೆಚ್ಚಿ ಗಾಯ ಸ್ವಲ್ಪ ಹೆಚ್ಚನೆ ಆಯ್ತು ನೋಡು. ಹಂಗಂದ್ರ ಆಕಳು ಗಬ್ಬಿರ್ಬೇಕು ಅಂತ ಅನಸ್ತ. ಹಾಲ್ ಬತ್ತೋ ಟೈಮ್ನಾಗ ಕೆಲವೊಂದ್ ಆಕಳುಗಳು ಹಿಂಗ ಓದಿತವೇನವ? ಇಲ್ಲೋ ಮರಾಯ ವೆಂಕಣ್ಣ, ಅದ ಇನ್ನ ಹೀಟಿಗೆ ಬಂದಿಲ್ಲೇನಪ್ಪ, ಇನ್ನ ಗಬ್ಬ ಎಲ್ಲ ಬಂತು. ಕರು ಹಾಕಿ ಅಂದಾಜ ನೋಡಪ್ಪ ಒಂದು ವರ್ಷ ಆಗ್ಲಿಕ್ಕೆ ಬಂತು ನೋಡು. ಏನಂದಿ ಕರು ಹಾಕಿ ಅಷ್ಟು ಟೈಮ್ ಆದ್ರೂ ಇನ್ನೂ ಬೆದಿಗ್ ಬಂದಿಲ್ಲ ಅದು? ಎಲ್ಲೋ ನೀವು ಗಂಡ ಹೆಂಡತಿ ಸರಿಯಾಗಿ ಚಂದ್ರನ ಪರೀಕ್ಷೆ ಮಾಡಿಲ್ಲ ಅಂತ ನನಗ ಅನಿಸ್ಲಿತ್ತದ. ಹಿಂಗಂದಿ? ಇಲ್ಲ ವೆಂಕಣ್ಣ, ಅದಿನ್ನ ಒದ್ರೆ ಇಲ್ಲ, ಒದರಿದ್ರು ಕೇಳಿಸ್ಲಾರ್ದಂಗ ಇರ್ಲಿಕ್ಕೆ ನಾವೇನ್ ಕೇಳೇನೆ? ಹೌದು ಮತ್ತ ಭಾಗಕ್ಕ, ಕೆಲವೊಂದ್ಸಲ ಕೆಲವೊಂದ್ ಆಕಳುಗಳು ಬೆದಿಗ್ ಬಂದಾಗ ಒದರೋದಿಲ್ಲ. ಹೌದಾ? ಮೊನ್ನೆ ಕಮಲ್ ನಗರದಾಗ ಈ ಪಶು ಇಲಾಖೆಯವರು ಒಂದು ಪಶು ಚಿಕಿತ್ಸಾ ಶಿಬಿರ ಏರ್ಪಾಡು ಮಾಡಿದ್ರು. ನೀವು ಗಂಡ ಹೆಂಡತಿ ಆ ಶಿಬಿರಕ್ಕೆ ಬಂದಿಲ್ಲ ಅಂತ ನನಗೆ ಅನಿಸ್ತದ. ಅದೇ ಹೇಳಿತ್ತು ನೋಡ, ಬಂದಿದ್ರ ಇಂಥ ಸಣ್ಣ ಸಣ್ಣ ವಿಷಯಗಳು ನಿಮ್ಗ ತಿಳಿತಿದ್ದೇನವ. ವೆಂಕಣ್ಣ, ನೀ ಹೇಳಿದ್ದು ಬರೋಬ್ಬರಿ ನೋಡಪ್ಪ, ನಮಗ ಆ ಶಿಬಿರಕ್ಕೆ ಬರೋದು ಆಗಲಿಲ್ಲ. ಅಂದಂಗ ಅಲ್ಲಿ ಏನೇನ್ ಹೇಳಿದ್ರಪ್ಪ? ಹೌದು ಅಪ್ಪಡ, ಅಲ್ಲಿ ಏನ್ ಹೇಳಿದ್ರು ಅಂತಂದ್ರ, ಬೆದಿಗ್ ಬಂದಾಗ ಕೆಲವೊಂದು ಆಕಳುಗಳು ಎಮ್ಮಿಗಳು ಏನಂತಂದ್ರ ಒದರ್ತಾವಂತ, ಇನ್ನು ಕೆಲವೊಂದು ಒದರೋದಿಲ್ಲ ಅಂತ. ಆಮೇಲ ಈ ಜನನಾಂಗದಿಂದ ಬಿಳಿ ಲೋಳಿ ಅಂತಂದ್ರ ಅದೇ ಕೋಳಿ ತತ್ತಿ ಒಳಗಿರ್ತಲ್ಲ ಹಂಗ ಬರ್ತಲ್ಲ, ಅದು ಹಿಂಗ ಸೋರೋದಾಗ್ತಿರ್ತದಂತ. ಆಮೇಲೆ ಏನಂತಂದ್ರ ಇನ್ನೊಂದ್ ಏನ್ ಹೇಳಿದ್ರು ಅವ್ರ ಅಂತಂದ್ರ, ಈ ಮೂಸೋದ್ ಮಾಡ್ತವಂತ, ಆಮೇಲೆ ಒದಿಯೋದ್ ಮಾಡ್ತವಂತ. ಆಮೇಲೆ ಇನ್ನೊಂದ್ ಹೇಳಿದ್ರು, ಈ ಮ್ಯಾಲಿನ ಮ್ಯಾಲ ಮೂತ್ರ ವಿಸರ್ಜನೆ ಮಾಡುದು ಸಹಿತ, ಅಂದ್ರೆ ಹಾಲು ಕೊಡ್ಲಿಕ್ಕೆ ತಕರಾರು ಮಾಡ್ತಿರ್ಬೇಕು. ಹಾಲು ಕೊಡೋದಕ್ಕ ತಕರಾರು ಮಾಡ್ತವ, ಆಮೇಲೆ ಜನನಾಗ ದಪ್ಪ ಆಗ್ತಂತ. ಆಮೇಲೆ ಇನ್ನೊಂದ್ ಹೇಳಿದ್ರೆ ಏನಂತಂದ್ರ, ಇನ್ನೊಂದ್ ಆಕಳ ಮ್ಯಾಲ ಹಾರದ ಸಹಿತ ಮಾಡ್ತವಂತ. ಹಿಂಗ ಯಾವ ಲಕ್ಷಣ ತೋರಿಸಿದ್ರು ಸಹಿತ ಬೆದಿಗ್ ಬಂದಾವ ಅಂತ ತಿಳ್ಕೊಬೇಕು. ಅಂತಂದ್ರ ಒದರೋದ್ ಒಂದೇ ಲಕ್ಷಣ ಅಲ್ಲ, ಇಷ್ಟೆಲ್ಲ ಲಕ್ಷಣ ಅವ ಅಂತೇಳಿ ಡಾಕ್ಟರ್ ಸಾಹೇಬ್ರು ಬಹಳ ಚಲೋತ್ನಾಗ ಹೇಳಿದ್ರಪ್ಪ. ಏನಂದ ವೆಂಕಣ್ಣ, ಏನ್ ಹೇಳಿದೆ? ಹಾಲ್ ಕೊಡ್ಲಿಕ್ಕೆ ತಕರಾರು ಮಾಡ್ತಾವ, ಮೂಸೋದು ಒದಿಯೋದ? ಹೌದ್ ನಮ್ ಚಂದ್ರಿ ಹಾಕೊಂಡು ಹಿಂಗೆ ಮಾಡ್ಲಿಕ್ಕತ್ತದ. ಅಂದ್ರ ಅದು ಹೀಟಿಗ್ ಬಂದಿರ್ಬೇಕು ಅಂತೇನ? ಅಪ್ಪಣ ಮತ್ತ್ಯಾಕ ತಡ ಮಾಡ್ತಿ? ದನ ದವಕನಿಗೆ ಚಂದ್ರಿನ ಹೊಡ್ಕೊಂಡು ಹೋಗು, ಗಬ್ಬ ಕಟ್ಸೋ ಇಂಜೆಕ್ಷನ್ ಕೊಡಿಸ್ಕೊಂಡ್ ಬಾ ಭಾಗಕ್ಕ. ಅಂದಂಗ ನಂಗ ಟೈಮ್ ಆಗ್ಲಿತ್ತದ, ಹೊಲಕ್ ಹೋಗ್ಬೇಕು. ಬರ್ಲಪ್ಪ ನಾನು. ವೆಂಕಣ್ಣ ಅಲ್ಲಪ್ಪ, ಇಷ್ಟೆಲ್ಲಾ ವಿಷಯ ಹೇಳಿ ಬಹಳ ಉಪಕಾರ ಮಾಡಿದೆ. ಅಂದಂಗ ನಂದು ಚಹಾ ಟೈಮ್ ಆಗದ, ಚಹಾ ಕುಡ್ದೆ ಹೋಗಿ ಅಂತ. ಏನ ಈಗ ವೆಂಕಣ್ಣ ಬಂದಾನ, ಸ್ವಲ್ಪ ಚಲೋ ಹಾಲಾಗ ಸ್ಪೆಷಲ್ ಚಾ ಮಾಡ್ಕೊಂಬಾ. ಆಯ್ತಾಯ್ತು ಅಲ್ಲಪ್ಪ, ನಾನು ಹೊಸ ಕೊಡು ಅಂದ್ರೆ ಚಾ ಮಾಡ್ಕೊಂಡ್ಬರ್ತೀನಿ. ನಮಸ್ಕಾರ ಡಾಕ್ಟರ್ ಸಾಹೇಬ್ರ. ನಮಸ್ಕಾರಪ್ಪ, ನಮಸ್ಕಾರ. ಏನು ನಿನ್ನ ಆಕಳ ಹೊಡ್ಕೊಂಡು ಎಕಡೋ ಹೊಂಟಂಗದ? ಡಾಕ್ಟರ್ ಸಾಹೇಬ್ರ, ನಮ್ಮ ಆಕಳ ಚಂದ್ರಿ ಬೆದಿ ಬಂದದ್ರಿ ಸರ್, ಅದಕ್ಕ ಹೋರಿಗೆ ಹಾರಿಸೋಣ ಅಂತ ಹೊಂಟಿನ್ ನೋಡ್ರಿ. ಹೌದಾ? ಮತ್ತ ಇಲ್ಲಿ ಅಂತ ಒಳ್ಳೆ ಹೋರಿ ಎಲ್ಲದಪ್ಪ? ಡಾಕ್ಟರ್ ಸಾಹೇಬ್ರ, ನಮ್ ಮ್ಯಾಲಡಿ ರಾಮಂದು ಹೋರಿ ಬಾಳ ಚಲೋ ಅದ್ರಿ, ಬಾಳ ಚಲೋ ಅದ. ಮತ್ತ ಅದಕ್ಕ ಆ ಕಡೆನೆ ಹೊಂಟಿ ನೋಡ್ರಿ. ಹೌದ, ಆ ರಾಮನ್ ಹೋರಿ ಅಂದ್ಯ? ಹ್ಞೂ ರೀ. ಏ ಅಪ್ಪಣ್ಣ ನೋಡ್ರಿ, ಒಂದ್ ಮಾತ್ ಹೇಳ್ತೀನಿ. ಹೇಳ್ರಿ. ಅದು ಅಂಥದ್ದು ಬರೋಬ್ಬರಿ ಏನಿಲ್ಲಪ್ಪ ಏನಪ್ಪ, ಬಾಳ ಸಣ್ಣದದು. ಸುಮ್ಮ ನೀವ್ ಒಂದ್ ಕೆಲಸ ಮಾಡು, ನಮ್ಮ ಹಾಸ್ಪಿಟಲ್ ಕರ್ಕೊಂಡು ಬಾ, ಅದಕ್ಕ ಒಂದ್ ಇಂಜೆಕ್ಷನ್ ಮಾಡ್ತೀನಿ, ಎಲ್ಲ ಬರೋಬ್ಬರಿ ಆಗುತ್ತ. ಡಾಕ್ಟರ್ ಸಾಹೇಬ್ರ, ಒಂದ್ ನಿಮಿಷ ನಿಂದಿರಿ, ಈ ಚಂದ್ರಿನ ಈ ಗಿಡಕ್ಕೆ ಕಟ್ಟಿ ಹಾಕಿ ಬರ್ತೇನೆ. ಏ ಬಾ. ಡಾಕ್ಟರ್ ಸಾಹೇಬ್ರ, ಗರ್ಭ ಕಟ್ಟಲಿಕ್ಕೆ ಇಂಜೆಕ್ಷನ್ ಬ್ಯಾಡೇ ಬ್ಯಾಡ್ರಿ ಸರ. ಯಾಕಪ್ಪ? ಆ ರಾಮನ್ ಮನೆಗೆ ಕರ್ಕೊಂಡು ಹೋಗ್ತೀನ್ರಿ. ಆ ರಾಮನ್ ಹೋರಿ ಸಾಯಿ ಜನ ಸಣ್ಣದಿದ್ರು ಬಹಳ ಶಕ್ತಿ ಅದರಿ, ಬಹಳ ಚಲೋ ಹೋರಿ ಅಂತ್ರಿ ಡಾಕ್ಟರ್ ಸಾಹೇಬ್ರ. ನೋಡಪ್ಪ ಅಪ್ಪಣ್ಣ, ಇದ್ರ ಬಗ್ಗೆ ನನಗೆಲ್ಲ ಗೊತ್ತದೇನಪ್ಪ, ನೀ ಹೆಚ್ಚಿಂದ ಏನೋ ವಿಚಾರ ಮಾಡಬೇಡ. ನಿನ್ನ ಆಕಳನ ಸೀದಾ ಆಸ್ಪತ್ರೆ ಕರ್ಕೊಂಡು ಬಾ, ಕೃತಕ ಗರ್ಭಧಾರಣೆ ಮಾಡ್ತೀನಿ. ಕೃತಕ ಗರ್ಭಧಾರಣೆ ಮಾಡೋದ್ರಿಂದ ಒಳ್ಳೆ ಜಾತಿ ಕರು ಹುಟ್ಟುತ್ತದ, ಅದೇ ಆ ಹೋರಿಯಿಂದ ಸಣ್ಣ ಗಾತ್ರದ್ದು ಹುಟ್ಟತಾವಪ್ಪ, ನಿನಗೆ ಗೊತ್ತಾಗೋದಿಲ್ಲ. ಡಾಕ್ಟರ್ ಸಾಹೇಬ್ರ, ನಮ್ ಚಂದ್ರಿ ಸಾಯಿ ಜನಾಗ ಜಾಸ್ತಿ ದೊಡ್ಡದಿಲ್ಲ, ಇಂಜೆಕ್ಷನ್ ಮಾಡಿದ್ರ ದೊಡ್ಡ ಕರ ಹುಟ್ಟಿ ಇಯೋ ಮುಂದ ಬಹಳ ತ್ರಾಸ ಆಗ್ತದ ಅಂತ ಹೇಳಿ ನನ್ನ ಹೆಂಡತಿ ಭಾಗಿಗೆ ಬಾಜು ಮನಿ ಕಲ್ಲವ್ವ ಹೇಳ್ಯಾಳ್ರಿ. ಅದಕ್ಕ ನನ್ನ ಹೆಂಡತಿ ಮುಂಜಾನ್ಲಿಂದ ಹೋರಿ ಹೊಡೀರಿ, ಹೋಗ್ರಿ ಹೋಗ್ರಿ ಅಂತ ಬಹಳ ಹಠ ಮಾಡ್ಲಿಕ್ಕತ್ತಾರ ನೋಡ್ರಿ ಸರ. ನೋಡ್ ಪಾಪಣ್ಣ, ಹಂಗೇನು ಆಗಂಗಿಲ್ಲ. ಹೌದಂತೀರಿ? ನಿಮ್ ಆಕಳ ಸೈಜ್ ನೋಡಿ ಅದಕ್ಕೆ ಯಾವ ತಳಿಯ ವೀರ್ಯ ಸೂಕ್ತ ಐತೆ ಅಂತ ಹೇಳಿ ತಿಳ್ಕೊಂಡೇ ನಾವ್ ಇಂಜೆಕ್ಷನ್ ಮಾಡ್ತೀವೇನಪ್ಪ. ಗರ್ಭದ ಇಂಜೆಕ್ಷನ್ ಮಾಡಿಸಿದ್ರ ದೊಡ್ಡ ಕರ ಹುಟ್ಟಿ ಹೆರಿಗೆಗೆ ತ್ರಾಸ ಆಗ್ತದ ಅಂತ ಹೇಳಿ ಅಂತಾರಲ್ಲ, ಅದೆಲ್ಲ ನಿಮ್ಮದು ತಪ್ಪು ಕಲ್ಪನೆ ಏನಪ್ಪ. ಡಾಕ್ಟರ್ ಸಾಹೇಬ್ರೆ, ನೀವ್ ಹೇಳಿದ್ದು ನಾವ್ ಒಪ್ತೇನ್ರಿ, ಆದ್ರ ಇಂಜೆಕ್ಷನ್ ಮಾಡಿಸಿದ್ರ ಬರೇ ಗಂಡ ಕರಗಳೇ ಹುಟ್ಟತಾವ ಅಂತ ರಾಮ ಹೇಳ ನೋಡ್ರಿ. ಇದು ಒಂದು ತಪ್ಪು ತಿಳುವಳಿಕೆ ನೋಡಪ್ಪ ಅಪ್ಪಣ್ಣ. ಇದು ತಪ್ಪೇರಿ? ಕೃತಕ ಗರ್ಭಧಾರಣೆಯಿಂದ ಹುಟ್ಟುವಂತಹ ಕರುಗಳಲ್ಲಿ ಗಂಡು ಹೆಣ್ಣು ಹೆಚ್ಚು ಕಡಿಮೆ ಸಮ ಇರ್ತಾವೇನಪ್ಪ. ಹೌದ್ರಿ. ಈಗ ನೋಡು, ಗರ್ಭಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು ಕರು ಹುಟ್ಟಿದ್ದು ಎಲ್ಲಾ ನಾವು ಒಂದು ಪುಸ್ತಕದೊಳಗೆ ಬರೆದಿಡ್ತೀವೇನಪ್ಪ. ಹ್ಞೂ, ಲೆಕ್ಕ ಹಾಕಿದ್ರ ಹೆಣ್ಣು ಕರ ಗಂಡು ಕರ ಹೆಚ್ಚು ಕಡಿಮೆ ಬರೋಬ್ಬರಿ ಇರ್ತಾವೆ. ಅಪ್ಪಣ್ಣ ಹ್ಞೂ ರೀ, ನಾ ಯಾಕೆ ಇದನ್ನೆಲ್ಲ ನಿನಗೆ ಇಷ್ಟೆಲ್ಲ ಬಿಡಿಸಿ ಹೇಳಾಕತ್ತೀನಿ ಅಂತಂದ್ರ, ಈ ಕೃತಕ ಗರ್ಭಧಾರಣೆ ಅನ್ನುವಂತಹ ಸೌಲಭ್ಯ ಏನೈತಲ್ಲಪ್ಪ, ಅದು ಬಹಳ ಒಳ್ಳೆ ಸೌಲಭ್ಯ ಏನಪ್ಪ, ವೈಜ್ಞಾನಿಕವಾಗಿರುವಂತಹದ್ದು. ಎಲ್ಲಾ ರೈತರು ಇದನ್ನ ಉಪಯೋಗ ಮಾಡಿಕೊಂಡು ಜಾನುವಾರು ತಳಿಗಳನ್ನ ಅಭಿವೃದ್ಧಿ ಮಾಡಿಕೊಳ್ಳಬೇಕು ಅನ್ನೋದೇ ನಮ್ಮ ಉದ್ದೇಶ ಏನಪ್ಪ, ತಿಳಿತಾ? ಹ್ಞೂ ರೀ ಡಾಕ್ಟರ್ ಸಾಹೇಬ್ರೆ, ನೀವ್ ಹೇಳಿದ್ಮೇಲೆ ಆಯ್ತು ನೋಡ್ರಿ, ನಂಗೀಗ ಪೂರಾ ನಂಬಿಕೆ ಬಂತು. ಸುಮ್ನೆ ಯಾರ್ಯಾರ್ದು ಮಾತು ಕೇಳಿ ನಾವು ಹಾಳಾಗ್ತಿದ್ವಿ. ಹಂಗಾದ್ರ ಅಪ್ಪಣ್ಣ ನೋಡು, ನೀನು ನಿನ್ನ ಆಕಳನ್ನ ಕರ್ಕೊಂಡು ಸೀದಾ ದವಾಖಾನಿಗೆ ಹೊಡಿ. ಹ್ಞೂ, ನಾವೊಂದ್ ಸ್ವಲ್ಪ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಬರ್ತೀನಿ ಆ ಮಲ್ಲಪ್ಪನ ಹೊರಿಗೆ. ಆಯ್ತ್ರಿ ಡಾಕ್ಟರ್ ಸಾಹೇಬ್ರ, ಅಂದ್ರೆ ನಾ ಈಗ ಸೀದಾ ದನ ದವಾಖಾನಿಗೆ ಹೋಗ್ತೀನಿ ನೋಡಿ. ಆಯ್ತಾಯ್ತು, ಹಂಗೆ ಮಾಡು. ಬಳೆಯ ತೊಡಿಸಿ ಹೂ ಮುಡಿಸಿ ಆರತಿ ಬೆಳಗಿರಿ ಬಸುರಿಗೆ ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ನಮಸ್ಕಾರ. ಬರ್ರಿ, ಏನು ಗಂಡ ಹೆಂಡತಿ ಇಬ್ರು ಅಗದಿ ಖುಷಿಲೇ ಬಂದಂಗ ಕಾಣಿಸ್ತದ. ನಿಮ್ಮಿಬ್ರು ಮುಖ ನೋಡಿದ್ರ ಅಗದಿ ಭಾರಿ ದೊಡ್ಡ ಶುಭ ಸುದ್ದಿ ಇದ್ದ ಅನಿಸ್ತದ. ಹೌದ್ರಿ ಸಾಹೇಬ್ರ, ನಮ್ಮ ಆಕಳ ಚಂದ್ರಿ ಅದಲ್ರಿ ರಾತ್ರಿ ಇದದ್ರಿ. ಹೆಣ್ಣು ಕರ ಹಾಕಿದ್ರಿ ಸಾಹೇಬ್ರ? ಭಾರಿ ಆಯ್ತಿದು. ಆಕಳ ಕರ ಚಲೋ ಅದಾವ್ರಿ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಅಂದ್ರ ನಿಮಗಿಬ್ಬರಿಗೂ ಅಗದಿ ಬಂಪರ್ ಲಾಟ್ರಿನ ಬಂದಂಗ ಆಯ್ತು ನೋಡ್ರಿ ಡಾಕ್ಟರ್ ಸಾಹೇಬ್ರ. ಅಲ್ಲಪ್ಪ ಅಪ್ಪಣ್ಣ, ಅವತ್ತೇನ ಅನ್ನಾಗತ್ತಿದ್ದಿ? ಗರ್ಭಕ್ಕ ಇಂಜೆಕ್ಷನ್ ಮಾಡಿಸಿದ್ರ ಕರು ಹಾಕೋದಕ್ಕೆ ಬಹಳ ತ್ರಾಸ ಆಗ್ತದ. ಹುಟ್ಟು ಕರು ಯಾವಾಗ್ಲೂ ಗಂಡೆ ಅಂತೇಳಿ ಅವಾಗ ಏನೋ ಒಂದ್ ಸ್ವಲ್ಪ ತೆಗೆದಿದ್ದಲ್ಲಪ್ಪ. ಈಗೇನತ್ತೀರಿ ಗಂಡ ಹೆಂಡತಿ ಇಬ್ರು? ಡಾಕ್ಟರ್ ಸಾಹೇಬ್ರ, ಅವತ್ತ ವಿಷಯ ಗೊತ್ತಿರಲಾರ್ದೆ ಏನೋ ಹಂಗ ಮಾತಾಡ್ದೆ ನೋಡ್ರಿ. ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡ್ರಿ. ಒಟ್ನಾಗ ನಿಮ್ ಕೈ ಗುಣದ್ಲಿಂದ ಎಲ್ಲೂ ತ್ರಾಸ ಆಗ್ಲಾರ್ದಂಗ ಕರು ಸಲೀಸಾಗ ಬಂತ ನೋಡ್ರಿ. ಕಸಾನು ಬಿತ್ತು, ಚಲೋ ಜಾತಿ ಕರು ಅದರಿ ಡಾಕ್ಟರ್ ಸಾಹೇಬ್ರ. ಮೈ ಕೈ ತುಂಬಿಕೊಂಡು ಮಸ್ತ್ ಮಸ್ತ್ ಅದ ನೋಡ್ರಿ. ಚಲೋ ಬಂಗಾರದ ಮೈ ಬಣ್ಣ, ಉದ್ದುದ್ದ ಕೈಕಾಲು, ಕೈ ತೊಳ್ಕೊಂಡು ಮುಟ್ಟಬೇಕು ಹಂಗದ ಮರಿಚಂದ್ರಿ. ನೋಡಿದ್ರೆ ನಮ್ ದೃಷ್ಟಿನೇ ಹತ್ತಂಗದ್ರಿ ಡಾಕ್ಟರ್ ಸಾಹೇಬ್ರ. ಅಲ್ಲಪ್ಪ ಅಪ್ಪಣ್ಣ ಮತ್ತ ಭಾಗಮ್ಮ, ಏನು ಬರೀ ನೀವು ಮಾತಾಡೋದ್ರೊಳಗೆ ಸೌದ ಕಟ್ಟೋರು ಹೆಂಗ? ಏನ್ ಬೇಡ ಗಿಡ ತಂದ್ರಿ ಏನು? ಹಂಗ್ರಿ ಸಾಹೇಬ್ರ, ನೀವು ಮನ್ಯಾಗ ಸಿಹಿ ಮಾಡ್ಕೊಂಡು ತಿನ್ಲಿ ಅಂತ ಹೇಳಿ ಗಿಣದ ಹಾಲು ತಗೊಂಬಂದಿನ್ರಿ ಸಾಹೇಬ್ರ. ತೊಗೋರಿ ಡಾಕ್ಟರ್ ಸಾಹೇಬ್ರ. ನೋಡ್ರಿಪ್ಪ, ಗಿಣದ ಹಾಲು ನಾವ್ ತಿನ್ನಂಗಿಲ್ಲ, ನೀವು ಕೂಡ ತಿನ್ನಬಾರ್ದು. ಡಾಕ್ಟರ್ ಸಾಹೇಬ್ರ, ನೀವ್ ಯಾಕೆ ತಿನ್ನಂಗಿಲ್ರಿ ಗಿಣ್ಣದ ಹಾಲು? ಗಿಣ್ಣ ಭಾರಿ ರುಚಿ ಇರ್ತದ್ರಿ. ಹೌದ್ರಿ, ನಮ್ ಮನಿ ಒಳಗ ಎಮ್ಮಿ ಆಕಳ ಯಾವುದೇ ಕರು ಹಾಕಿದ್ರು ನಮಗೊಂಥರ ಹಬ್ಬ ನೋಡ್ರಿ. ಮಸ್ತ್ ಗಿಣ್ಣದ ಹಾಲು ಮಾಡ್ಕೊಂಡು ಮಸ್ತ್ ಮಸ್ತ್ ಹೊಡಿತೀವಿ. ನೀವು ಒಂದ್ಸಲ ರುಚಿ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಆಮೇಲೆ ಯಾರ ಮನ್ಯಾಗ ಎಮ್ಮಿ ಆಕಳು ಕರ ಹಾಕಿದ್ರು ಗಿಣ್ಣದ ಹಾಲು ತಂದು ಕೊಡ್ಲಿಕ್ಕೆ ಆರ್ಡರ್ ಮಾಡ್ತೀರಿ? ಅದು ಹಂಗಲ್ಲಪ್ಪ ಅಪ್ಪಣ್ಣ. ಭಾಗಮ್ಮ ಇಲ್ಲಿ ಕೇಳ್ರಿಲ್ಲಿ, ಈ ಗಿಣ್ಣದ ಹಾಲು ಅಂತಂದ್ರ ಬಹಳ ವಿಶೇಷ ರೀತಿಯಾದಂತ ಹಾಲು. ಹೌದ್ರಿ, ಅದು ತಾಯಿ ಆಕಳು ತನ್ನ ಎಳೆ ಕರುವಿಗಾಗಿ ಉತ್ಪತ್ತಿ ಮಾಡುವಂತಹ ಹಾಲು. ಕರುಗಳಿಗೆ ಇದು ಅಮೃತ ಸಮಾನವಾದಂತಹದ್ದು. ಕರುಗಳ ಬೆಳವಣಿಗೆಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳು, ಎಲ್ಲಾ ಅಂಶಗಳು, ರೋಗ ಬರಲಾರದಂಗ ತಡೆಗಟ್ಟುವಂತಹ ಎಲ್ಲಾ ಪ್ರತಿರೋಧಕ ಅಂಶಗಳು ಇದ್ರೊಳಗಿರ್ತಾವೇನಪ್ಪ. ಅದಕ್ಕ ನಾವು ಹೇಳುದು, ಕರು ಹುಟ್ಟಿದ ತಕ್ಷಣ ತಾಯಿ ಕೆಚ್ಚಲನ್ನ ಚಲೋತ್ನಾಗೆ ತೊಳಿಬೇಕು. ಅದ್ರೊಳಗು ಏನ್ ಮೊದ್ಲಿನ ಅರ್ಧ ತಾಸು ಇರ್ತದಲ್ಲ, ಅರ್ಧ ತಾಸಿನೊಳಗ ಎಷ್ಟು ಜಲ್ದಿ ಸಾಧ್ಯದ ಅಷ್ಟು ಗಿಣ್ಣದ ಹಾಲನ್ನ ಕರುವಿಗೆ ಕುಡಿಸಿದ್ರೆ ಒಳ್ಳೇದು. ಹಾಲು ಜಲ್ದಿ ರಕ್ತಕ್ಕೆ ಸೇರ್ತದ. ಕರು ಹೊಟ್ಟೆ ತುಂಬಾ ಉಂಡ ಮೇಲಷ್ಟೇ ಉಳಿದ ಹಾಲನ್ನ ಕರಿಬೇಕು. ಗೊತ್ತಾಯ್ತಾ? ನೀವು ಹೇಳಿದ್ದು ತಿಳಿತ್ರಿ ಸಾಹೇಬ್ರ. ಗೊತ್ತಾಯ್ತು ನೋಡ್ರಿ. ಆದ್ರ ಕರಕ್ಕ ಗಿಣದ ಹಾಲು ಉಣಿಸಿದ್ರ ಹೊಟ್ಟೆಗಿನ ಹುಳ ಜಾಸ್ತಿ ಆಗಿ ಸಾಯ್ತವಂತ್ರಿ. ಹೌದ್ರಿ, ಅದಕ್ಕೆ ರೀ ಸಾಹೇಬ್ರ ಕರಕ ಸ್ವಲ್ಪ ಹಾಲು ಮಾತ್ರ ಕುಡಿಸ್ತೀರಿ. ಹೌದ್ ನೋಡ್ರಿ. ತಪ್ಪು ತಪ್ಪು ತಪ್ಪು, ನೀವೆಲ್ಲ ತಿಳ್ಕೊಂಡಿರೋದು ಬಹಳ ತಪ್ಪು. ಈಗ ಗಿಣ್ಣದ ಹಾಲು ಉಂಡಷ್ಟು ಕರು ದಷ್ಟಪುಷ್ಟವಾಗಿ ಬೆಳೀತದ, ಹೊರತು ಹೊಟ್ಟೆ ಹುಳ ಜಾಸ್ತಿ ಆಗಂಗಿಲ್ಲ. ಹಿಂಗಂತೀರಿ? ಒಮ್ಮೊಮ್ಮೆ ಏನಾಗ್ತದ ಅಂತಂದ್ರ ಕರು ತಾಯಿಯ ಗರ್ಭದೊಳಗಿರುವಾಗ ಜಂತು ಹುಳುಗಳು ತಾಯಿಯಿಂದ ಕರುವಿಗೆ ದಾಟ್ತಾವ. ಆಮೇಲೆ ಕರು ಹುಟ್ಟದ ಮೇಲೆ ಬ್ಯಾರೆ ಎಮ್ಮಿ ದನಗಳ ಸಂಪರ್ಕದಿಂದ ಏನಾಗ್ತದ, ಶಗಣಿಯಿಂದ ಹುಳುಗಳ ಮೊಟ್ಟೆಗಳು ಸಹಿತ ಕರು ದೇಹ ಸೇರಿ ಜಂತುಗಳಾಗಿ ಬೆಳಿತಾವ. ಇದಕ್ಕೆ ಏನ್ ಮಾಡಬೇಕು ಅಂತಂದ್ರ ಕರು ಹುಟ್ಟಿದ ಒಂದು ತಿಂಗಳಿಗೆ ಜಂತುನಾಶಕ ಔಷಧ ಕುಡಿಸಬೇಕು. ಆ ನಂತರದ ಆರು ತಿಂಗಳ ತನಕನು ಪ್ರತಿ ತಿಂಗಳು ನಿಯಮಿತವಾಗಿ ಜಂತುನಾಶಕ ಔಷಧ ಕುಡಿಸಲೇಬೇಕು. ಆರು ತಿಂಗಳಿಂದ ಒಂದು ವರ್ಷದ ತನಕನು ಪ್ರತಿ ಎರಡು ತಿಂಗಳಿಗೊಮ್ಮೆ ಔಷಧಿ ಕೊಟ್ಟು ಆ ನಂತರ ವರ್ಷಕ್ಕೆ ಎರಡು ಸಲ ಜಂತುನಾಶಕ ಔಷಧಿ ಕೊಟ್ಟರೆ ಸಾಕು, ಕರು ಚಲೋತ್ತಾಗಿ ಬೆಳೀತದ. ಈಗ ಗೊತ್ತಾಯ್ತಾ ಡಾಕ್ಟರ್ ಸಾಹೇಬ್ರೆ? ಇದೆಲ್ಲ ಖರೆ ಅಂದ್ರೂ ನಮಗ್ ಗೊತ್ತೇ ಇರಲಿಲ್ಲ. ಗಿಣ್ಣದ ಹಾಲು ಪೂರಾ ಹಿಂಡಿ ಪಾಪ ನಾವು ಕರುಗಳಿಗೆ ಮೋಸ ಮಾಡ್ತಿದ್ದೇವೆ ನೋಡ್ರಿ. ಹೌದಪ್ಪ ಅಪ್ಪಣ್ಣ, ನೀವೆಲ್ಲ ಗೊತ್ತಿರಲಾರೆ ತಪ್ಪು ಕೆಲಸ ಮಾಡ್ತಾ ಇದ್ದೀವಿ. ಹೌದ್ರಿ ಅಪ್ಪ. ಮತ್ತ ನೋಡ್ರಿ, ಮನುಷ್ಯರಿಗೊಂದು ಪ್ರಾಣಿಗೊಂದು ನ್ಯಾಯ ಅಂತಂದ್ರೆ ಹೆಂಗಪ್ಪ? ಹಂಗಂದ್ರೆ ಏನ್ರಿ ಸರ್? ನೋಡಪ್ಪ ಅಪ್ಪಣ್ಣ, ಈಗ ಮಗುವಾದ್ರೆ ನಾವೇನ್ ಮಾಡ್ತೀವಿ? ತಾಯಿ ಹಾಲು ಆಗಿಂದ ಕುಡಿಸೋದಿಲ್ಲ. ಹೌದಿಲ್ಲ? ಹಂಗ ಮಗುವಿಗೆ ಹೆಂಗ್ ತಾಯಿ ಹಾಲು ಶ್ರೇಷ್ಠನೋ, ಆಕಳ ಹಾಲು ಕೂಡ ಕರುವಿಗೆ ಅಮೃತ ಸಮಾನವಾದಂತಹದ್ದು. ಹೌದ್ರಿ ಅಪ್ಪ. ಮೂರು ತಿಂಗಳು ಕರುವಿಗೆ ಚಲೋತ್ನಾಗೆ ಹಾಲು ಉಣಿಸಿ ಹಿಂಡಿ ಹುಲ್ಲು ಚಲೋತ್ನಾಗೆ ಕೊಡ್ರಿ, ಇನ್ನೊಂದು ವರ್ಷದೊಳಗ ನಿಮ್ ಮರಿ ಚಂದ್ರಿ ಬೆದಿಗೆ ಬರ್ತಾವ. ಡಾಕ್ಟರ್ ಸಾಹೇಬ್ರ, ನೀವು ಚಲೋತ್ನಾಗೆ ತಿಳಿಯೋ ಹಂಗ ಹೇಳಿಕೊಟ್ರಿ ನೋಡ್ರಿ, ನಮ್ಗೆ ಎಲ್ಲಾ ವಿಷಯ ತಿಳಿತ್ರಿ. ಅಲ್ಪ ರೈತರಿಗೆ ತಿಳಿಸಿ ಹೇಳುದು ನಮ್ ಕರ್ತವ್ಯನಪ್ಪ. ನೋಡು ನಮ್ಮ ಹೊಲದೊಳಗ ಯಾವ ಜಾತಿ ಬೀಜ ಬಿತ್ತನೆ ಮಾಡ್ತೀವಿ, ಹೆಂಗ್ ಬಿತ್ತನೆ ಮಾಡ್ತೀವಿ, ಹೆಂಗ್ ಪಾಲನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಫಸಲು ಬರೋದು ನಿಂತಿರ್ತದಲ್ಲಪ್ಪ. ಖರೆ ಅದರಿ ಸರ್. ಹೌದಿಲ್ಲ, ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರ, ಬಿತ್ತಿದಂಗ ಬೆಳಿ ಅಂತ ಹೇಳಿ. ಹೌದ್ರಿ ಡಾಕ್ಟರ್ ಸಾಹೇಬ್ರೆ, ಬಿತ್ತಿದಂಗ ಬೆಳಿ ನೀವು ಹೇಳೋದು ಬರೋಬ್ಬರಿ ಅದ ನೋಡ್ರಿ. ಇದುವರೆಗೆ ಬಿತ್ತಿದಂತೆ ಬೆಳೆ ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಮುರಳೀಧರ್ ಕಿರಣ್ ಕೆರೆ. ಪಾತ್ರ ಪರಿಚಯ ಪಶುವೈದ್ಯ ಸೋಮಶೇಖರ್ ಎಸ್ ರುಳಿ, ವೆಂಕಣ್ಣ ರಾಜೇಂದ್ರ ಆರ್ ಕುಲಕರ್ಣಿ, ಅಪ್ಪಣ್ಣ ಮಧುಸೂದನ್ ಡಿ ತೆಂಗ್ಲೀಕರ್, ಚಂದ್ರಿ ಪುಷ್ಪಾ ಎಸ್ ಬೆಟಗೇರಿ, ಕೆಂಪಿ ಮಧು ದೇಶ್ಮುಖ್. ಹಾಡುಗಳನ್ನು ಹಾಡಿದವರು ಶಾರದಾ ಜಂಬಲ್ದಿನ್ನಿ ಹಾಗೂ ಲಕ್ಷ್ಮೀಶಂಕರ್ ಜೋಶಿ. ತಬಲಾ ಸಾಥ್ ನೀಡಿದವರು ಸಾಥಲಿಂಗಪ್ಪ ದೇಸಾಯಿ ಕಲ್ಲೂರ್. ಸಂಗೀತ ಸಂಯೋಜನೆ ಫಕೀರೇಶ್ ಕಣವಿ. ಭಾಗಮನ ಪಾತ್ರ ವಹಿಸಿ ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಹಾಗೂ ರಾಜೇಂದ್ರ ಆರ್ ಕುಲಕರ್ಣಿ. ಈಗ ಕೇಳೋಣ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೋಗರ್ ಮತ್ತು ಸಂಗಡಿಗರಿಂದ ಸಂಬಳವಾದನ.